ಅಂದ್ರೆ ಒಂದು ದೊಡ್ಡ ವೈವಿಧ್ಯಮಯವಾದಂತಹ ಬೆಳೆ ಇರುವಂತಹ ಗಾರ್ಡನ್ ಅದ ನಿಮ್ದು? ಹೌದು ಸರ್, ಗಾರ್ಡನ್ ಟೈಪ್ ಮಾಡಿದೀನಿ ಸರ್. ಅಲ್ಲ ಸರ್, ಜನ ಬಂದು ನೋಡ್ತಾರ ನಿಮ್ಮ? ಹಾ ಸರ್, ಜನ ಆಸಕ್ತಿ ಇದ್ದವ್ರು ಬರ್ತಾರ ಸರ್, ಬರ್ತಾರ ನೋಡ್ತಾರ ಯಾವ್ಯಾವ ಗಿಡಗಳು ಯಾವ ತರ ಹಚ್ಚಿದೀರ ಅಂತ ಕೇಸಿ ನೋಡ್ತಾರ ಸರ್. ಅಂದ್ರೆ ಇಷ್ಟೇ ಜಾಗದಲ್ಲಿ ಹೂವು ಮತ್ತಂದ್ರೆ ಇದೆಲ್ಲ ಬೆಳೀತಾ ಇದ್ದಾರೆ, ಹ್ಯಾಂಗ್ ಮಾಡ್ತಾ ಇದ್ದೀರ ಅಂತ ಕೇಸಿ ಸರ್ ಕೆಲವೊಬ್ರು ಬಂದು ನೋಡಿ ಹೋಗ್ತಾರ ಸರ್. ಅದನ್ನ ಬಂದಾಗ ಎಲ್ಲ ಯಾವ ಸೀಸನ್ ಯಾವ ಫ್ರೂಟ್ಸ್ ಇರ್ತದ ಅದೆಲ್ಲ ತಿಂದು ಕೇಸಿ ಹೋಗ್ಬಿಡ್ತಾರ ಸರ್, ಹಂಗೆ ಬರ್ತಾರ ಸರ್. ಈಗ ರಸಗೊಬ್ಬರ ಅದೆಲ್ಲ ಉಪಯೋಗ ಮಾಡ್ತೀರಿ ಏನು? ಸಾವಯವ ಗೊಬ್ಬರ ಹೆಚ್ಚಿಗೆ ಉಪಯೋಗ ಮಾಡ್ತೀವಿ ಸರ್. ಸಾವಯವ ಗೊಬ್ಬರ ಹೆಚ್ಚಿಗೆ ಯೂಸ್ ಮಾಡ್ತೀವಿ ಸರ್. ಅಂದ್ರೆ ಎಕ್ಸಾಂಪಲ್ ತಿಪ್ಪೆ ಗೊಬ್ಬರ, ಇವೆಲ್ಲ ಆಕಳಗಾತ, ಜೀವಾಮೃತ, ಡಿಕಂಪೋಸ್, ಇವೇನಿದೆಲ್ಲ ಸರ್, ಇದೇ ನಾವೇ ಅಲ್ಲೇ ಮಾರ್ಕೇಶಿಂದ ಹಾಕ್ತಿವಿ ಸರ್. ಡಿಎಪಿ ಗಿಎಪಿ ಹೆಚ್ಚಿಗೆ ಯೂಸ್ ಮಾಡಲ್ಲ, ಮಾಡೋದಿಲ್ಲ ಸರ್. ಆದಷ್ಟು ಆರ್ಗ್ಯಾನಿಕ್ ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯ. ಅಡ್ಡಿ ಇಲ್ಲ. ಈಗ ಸ್ಪ್ರೇ ಮಾಡುವಂತ ಸಂದರ್ಭದೊಳಗೆ ಅಥವಾ ಈಗ ಏನು ಹುಳ ಆಮೇಲೆ ರೋಗ ಬಂದು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ ಸರ್? ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ರಿ ಸರ್, ಇವಾಗ ಏನ್ ಕಾಯಿಪಲ್ಯ ಫ್ರೂಟ್ಸ್ ವಗೇರೆ ಏನಿರ್ತಲ್ರಿ, ಇದಕ್ಕೆಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ. ಇದೆಲ್ಲ ಸಹ ಆರ್ಗ್ಯಾನಿಕ್ ಮಾಡ್ತೀವಿ. ಇವ್ ನಮ್ ಗುಲಾಬಿ ಹೂವು ಏನಿದೆ ಸರ್, ಇದೆ ಹೆಚ್ಚಿಗೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಬರಂಗಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಯಾವ್ರೆ ಹುಳು ಬಂತಪ್ಪ ಅಂದ್ರೆ ನಮಗೆ ಕೆಮಿಕಲ್ ಸ್ಪ್ರೇ ಮಾಡ್ಬೇಕೇ ಆಗ್ತದೆ. ಅಂತ ಸಂದರ್ಭ ಬಂತಪ್ಪ ಅಂದ್ರೆ ನಾವು ಅವ್ ಏನ್ ಮಾಡ್ತೀವಿ, ಕೆವಿಕೆ ವಿಜ್ಞಾನ ಕೇಂದ್ರ ಅಲ್ಲಿ ಫೋನ್ ಹಚ್ತೀವಿ ಸರ್, ಹಿಂಗಿಂಗ್ ಬಂದದ ಅಂತಂದಾಗ ಅವ್ರು ಅದಕ್ಕೆ ಅವ್ರು ಹೇಳ್ಬಿಡ್ತಾರೆ ಸರ್, ಇದನ್ನ ಸ್ಪ್ರೇ ಮಾಡಿ ಅಂತ ಹೇಳ್ಬಿಡ್ತಾರೆ ಸರ್. ಅವಾಗ ಅದನ್ನ ತಗೊಂಡು ಕೇಸಿ ಸ್ಪ್ರೇ ಮಾಡ್ತೀವಿ ಸರ್. ಆದಷ್ಟು ಗಿಡಗಳಿಗೆ ನಾವು ಡ್ರಿಂಚಿಂಗ್ ಯಾವ್ದು ಮಾಡ್ತೀವಪ್ಪ ಅಂತಂದ್ರೆ ಡಿಕಂಪೋಸ್ ಮಾಡ್ತೀವಿ ಸರ್, ಜೀವಾಮೃತ ಮಾಡ್ತೀವಿ. ಆದಷ್ಟು ಆಕಳು ಗೋತ ಇತ್ತಪ್ಪ ಅಂದ್ರೆ ಒಂದೊಂದ್ಸಲ ಸ್ಪ್ರೇ ಮಾಡ್ಬಿಡ್ತೀವಿ, ಅದರಲ್ಲಿಂದ ಸ್ಪ್ರೇ ಮಾಡ್ತೀವಿ ಸರ್. ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ಸರ್ ಅದರಿಂದ. ಅಡ್ಡಿಲ್ಲ. ಈ ಜಾನುವಾರುಗಳು ಅದಾವ ನಿಮ್ಮ ಮನೆ? ಇದೆ ಸರ್. ಎಷ್ಟದಾವ ಸರ್? ಮೊದಲು ನಾಲ್ಕೈದು ಸರ್ ತಿಂಗಳು ಮುಂಚೆ, ಇವಾಗ ಒಂದ್ ಹಸು ಇಟ್ಟಿದೀವಿ ಸರ್ ಗೋತ ಸಲುವಾಗಿ ಅಂತೇಳಿ, ಒಂದ್ ಹಸು ಇಟ್ಟಿದೀವಿ ಸರ್ ಇವಾಗ. ಅಡ್ಡಿಲ್ಲ. ಅಂದ್ರೆ ಸಾಧ್ಯ ಆದಷ್ಟು ನೀವು ಆರ್ಗ್ಯಾನಿಕ್ ನೇ ಉಪಯೋಗ ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ಗುಲಾಬಿಗಳ ಒಂದು ಆರೋಗ್ಯ ನೋಡಿದ್ರೆ, ಅದ್ರ ಶೈನಿಂಗ್ ನೋಡಿದ್ರೆ, ಈ ಒಂದು ಗೋತ ಉಪಯೋಗ ಮಾಡೋದಾಗ್ಲಿ ಅಥವಾ ಏನು ಕಂಪೋಸ್ಟ್ ಉಪಯೋಗ ಮಾಡ್ತಾ ಇದ್ದೀರಿ, ಇವುಗಳಿಂದ ಶೈನಿಂಗ್ ಆಗಲಿ ಅಥವಾ ಇಳುವರಿ ಆಗಲಿ ಸೈಜ್ ಆಗಲಿ ಹೆಚ್ಚಿಗೆ ಬರ್ತಾ ಅಂತ ಅನಿಸ್ತದೆ ನಿಮ್ಗೆ? ಹಾ, ಬರ್ತಾ ಇದೆ ಸರ್. ಬರ್ತಾ ಇದೆ ಸರ್. ಅದು ಹೆಂಗದೇನ ಸರ್, ನೀವು ಏನೇನು ಜೀವಾಮೃತ ಹೊಳಪ್ ಏನಿರ್ತೈತಲ್ಲ, ಹಾ ಶೈನಿಂಗ್ ಬರ್ತದೆ ಸರ್ ಹೆಚ್ಚಿಗೆ. ಇದು ಏನು ಜೀವಾಮೃತ ಇವು ಮಾಡ್ತೀವಲ್ಲ ಸರ್, ಇದರಿಂದ ಶೈನಿಂಗ್ ಕೂಡ ಹೆಚ್ಚಿಗೆ ಬರುತ್ತೆ, ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ಸರ್. ನಾವೆಲ್ಲ ಯೂರಿಯಾ ಗಿರಿಯಾ ಹಾಕ ಬದಲಿ ಸರ್ ಇದನ್ನ ಸ್ಪ್ರೇ ಮಾಡಿದೇವಪ್ಪ ಅಂತಂದ್ರೆ ನಮಗೆ ಇಳುವರಿ ಹೆಚ್ಚಿಗೆ ಬರ್ತದೆ, ಬಟ್ ಯಾವ ಫಂಗಿಸೈಡ್ ಹೆಚ್ಚಿಗೆ ಬರಂಗಿಲ್ಲ ಸರ್. ಇವಾಗ ಎಕ್ಸಾಂಪಲ್ ನಾವು ಗೋತ ಸ್ಪ್ರೇ ಮಾಡಿದೆ ಅಂತಂದ್ರೆ ಸರ್ ಫಂಗಿಸ್ಗಳು ಕಡಿಮೆ ಆಗ್ಬಿಡ್ತಾವೆ ಸರ್. ಹಾ, ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ ಯಾವಾಗ ನಾವು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ ಸರ್ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂತಂದ್ರೆ ಇವು ಅಮಾಸಿ ಉಣ್ಣಿ ಬಂದಾಗ ಸರ್ ಅವು ಸಣ್ಣ ಮೊಟ್ಟೆ ಇಡ್ತಾವ ಸರ್ ಹೂವಿನ ಮ್ಯಾಗ. ಇವೆಲ್ಲ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದೇವಪ್ಪ ಅಂತಂದ್ರೆ ಅವೆಲ್ಲ ಕಡಿಮೆ ಆಗ್ಬಿಡ್ತಾವ ಸರ್. ಹೌದು ಸರ್. ಆ ಒಂದು ವಿಚಾರ ನಿಮ್ಮ ಅನುಭವಕ್ಕೆ ಬಂದದ? ಹೌದು, ಬಂದ ಸರ್. ಈಗ ನೀವು ಶುರು ಮಾಡಿದಾಗ ನಿಮ್ಮ ತಂದೆಯವರ ಮಾರ್ಗದರ್ಶನದೊಳಗೆ ನೀವು ಮಾಡ್ತಾ ಇದ್ರಿ. ಈಗ ಹೊಸ ತಂತ್ರಜ್ಞಾನ ಬಂದಿದೆ, ಹೊಸ ಸಂಶೋಧನೆಗಳಾಗ್ಯಾವ, ಒಳ್ಳೆ ರೀತಿಯಿಂದ ನಾವು ಕೃಷಿ ಮಾಡಬೇಕು ಅಂತ ಹೇಳಿ, ಇದನ್ನೆಲ್ಲ ನೀವು ಟ್ರೈನಿಂಗ್ ಆಗಲಿ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಆಗಲಿ ಎಲ್ಲಿಂದ ಪಡ್ಕೊಂಡ್ರಿ? ಏನು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರೇನಿದ್ದಾರೆ ಅವ್ರ ಕಡೆ ಹೋಗಿ ಪಡ್ಕೊಂಡ್ರು, ಅಥವಾ ಎಲ್ಲಿ ಏನಾದ್ರೂ ಇದ್ರ ಬಗ್ಗೆ ಏನು ಅಭ್ಯಾಸ ಮಾಡಿದ್ರೆ? ಹೆಂಗ ಒಕ್ಕಲ್ತನದ ಬಗ್ಗೆ ಅಂದ್ರೆ ನಾವು ಏನೋ ಅಭ್ಯಾಸ ಮಾಡಲಿಲ್ಲ ಸರ್, ಮಾಡಿಲ್ಲದಾಗಿ. ಯಾಕಂತಂದ್ರೆ ಅದು ನಾವು ಹುಟ್ಟದ್ಲಿಂದೇ ನಮಗೆ ಇದು ಗುರುತಾಗಿತ್ತು, ಯಾಕಂದ್ರೆ ನಮ್ಮ ತಂದೆಯವರು ಹುಟ್ಟದ್ಲಿಂದೇ ಅವ್ರು ಒಕ್ಕಲ್ತನ ಮಾಡಿದ್ದು. ನಾವು ದಿನನಿತ್ಯಲ್ಲೂ ಅದೇ ನೋಡ್ತಿದ್ದೀವಿ, ಯಾಕಂದ್ರೆ ಬೆಳಗ್ಗೆ ಇಳಬೇಕು, ಹೂವು ಕಡಿಬೇಕು, ಮಾರ್ಕೆಟ್ ಹೋಗ್ಬೇಕು, ಮತ್ತೆ ಬರಬೇಕು, ನೀರು ಬಿಡಬೇಕು, ಔಷಧ ಹೊಡಿಬೇಕು, ಸದಿ ತೆಗಿಬೇಕು, ಇದೆಲ್ಲ ದಿನನಿತ್ಯಲ್ಲೇ ನೋಡಿದ್ದೆ ನಾವು. ಅದರಲ್ಲಿಂತ ಸ್ವಲ್ಪ ಏನಾಯ್ತಂದ್ರ ಹೊಸ ಹೊಸ ವೆರೈಟಿಗಳು ಬಂದಾಗ ಸ್ವಲ್ಪ ಮೊದಲಿಂದ ಇದಕ್ಕೆ ಬಿಡಿಸ್ತಿತ್ತು ಹೊಸ ಎಲ್ಲ. ಹೆಂಗ್ ಗೊತ್ತಾಗ್ತಿತ್ತು ನೀವು ಹೊಸ ವೆರೈಟಿ ಬಂದಾವ ಇದನ್ನ ತಗೊಂಡ್ ಬರ್ಬೇಕು ನಾನು ಅಂತ ಹೇಳಿ? ಸರ್, ಇವಾಗ ನಾವು ಮಾರ್ಕೆಟ್ ಹೂ ಒಯ್ದೇವಪ್ಪ ಅಂತಂದ್ರೆ ಅದ್ರ ಡಿಮ್ಯಾಂಡ್ಸ್ ಗಳು ಏನ್ ಮಾಡ್ತಾರಲ್ಲ ಕಸ್ಟಮರ್, ಅದನ್ನ ನೋಡಿ ನಮಗೆ ಗೊತ್ತಾಗ್ಬಿಡ್ತಿತ್ತು. ಇವಾಗ ಮಾರ್ಕೆಟ್ ಒಳಗೆ ಗೊತ್ತಾಗ್ಬಿಡ್ತು, ಮಾರ್ಕೆಟ್ ಒಳಗೆ ಗೊತ್ತಾಗ್ಬಿಡ್ತಿತ್ತು. ಮಾರ್ಕೆಟ್ ನಾಗ ಹೋದೆ ಅಂತ ತಿಳ್ಕೊಳ್ಳಿ ಸರ್, ಯಾರಾದ್ರು ಅಂತಾರೆ ಏ ಈ ವೆರೈಟಿ ನಿನ್ನ ಹತ್ರ ಇದೇನಪ್ಪ ಅಂತ ಕೇಳ್ತಿದ್ರು. ಅವಾಗ ನನಗೆ ಗೊತ್ತಾಗ್ತಿತ್ತು, ಅವಾಗ ಹೋಗಿಸಿದ ಅದು ಯಾರು ಬೆಳೆಸ್ತಾರ ಅಂತ ನೋಡಿ ಅವ್ರ ಹತ್ರ ಹೋಗಿ ನೋಡೋದು ಸರ್, ಅದಕ್ಕೆ ಇಳುವರಿ ಹೆಂಗಿದೆ, ಡಿಸೀಸ್ ಏನ್ ಬರುತ್ತೆ, ಅದೆಲ್ಲ ನೋಡ್ಕೊಂಡು ಕಿಶಿಂದ ಆಮೇಲೆ ನಾವು ಅದನ್ನ ಸೆಲೆಕ್ಷನ್ ಮಾಡ್ಕೋತಿದ್ದೀವಿ. ಅಂದ್ರೆ ನೀವು ವಿಜ್ಞಾನಿಗಳ ಮಾರ್ಗದರ್ಶನ ಇದೆ ಈ ವಿಷಯದೊಳಗೆ ತಗೋತಾ ಇದ್ರಿ? ಹಾ, ವಿಜ್ಞಾನಿಗಳು ಕಂಪಲ್ಸರಿ ತೊಗೊಂಡಿ ಸರ್, ವಿಜ್ಞಾನಿಗಳ ಮಾರ್ಗದರ್ಶನಗಳು ತಗೊಂಡೇವ್ ಸರ್. ಇದು ನಮ್ಮ ಭೂಮಿ ಇದಾಗುತ್ತಾ ಅವರು ಅಂತಿದ್ರು, ಪೈಲ ನೀವು ಮಣ್ಣಿಂದ ಪಿ ಎಚ್ ಲೆವೆಲ್ ನೋಡ್ಕೋಬೇಕಪ್ಪ, ಅದು ಎಲ್ಲ ಸೆಟ್ ಆಗುತ್ತೆ ಅಲ್ಲಿ ನೋಡ್ತಂತಿದ್ರು. ಅಲ್ಲಿ ಹೋಗಿ ವಿಜ್ಞಾನಿಗಳ ಇದರಲ್ಲಿಂತ ನಾವು ಮಾಡ್ತಿದ್ದೆ ಸರ್. ಅಂದ್ರೆ ಈ ಬೇಸಾಯದೊಳಗೆ ತಮಗೆ ಎಲ್ಲೂ ಯಾವ್ದು ತೊಂದರೆ ಅನಿಸಿಲ್ಲ ಯಾವಾಗಾದ್ರೂ ಸಹಿತ? ಬೇಸಾಯದ ಇದ್ರೊಳಗ ಅಂದ್ರೆ ಸರ್ ಸ್ವಲ್ಪ ತೊಂದರೆ ಆಯ್ತು ಸರ್, ನಮ್ಗೆ ಲಾಕ್ಡೌನ್ ಒಳಗೆ ಕೋವಿಡ್ ಒಳಗೆ ಆಗಿದೆ. ಇಲ್ಲ, ಅದು ಒಂದ್ ಸ್ವಲ್ಪ ಅಂತ ಒಂದು ಸಂದರ್ಭನೇ ಇತ್ತು. ಹೌದು ಸರ್. ಆದ್ರೆ ಯಾವಾಗ ಈ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡಿ ಬೆಳೀತಾ ಇದ್ದೀವಿ ಅಂದ್ರೆ ಒಂದು ಬೇಸಾಯ ಇರಬಹುದು ಅಥವಾ ಅದನ್ನ ಇಳುವರಿ ತಗೊಳ್ಳುವಂತದ್ದು ಇರಬಹುದು, ಇಂಥ ಒಂದು ಕೆಲಸ ಏನದಾವಲ್ಲ ಅಥವಾ ಮಾರ್ಕೆಟಿಂಗ್ ಮಾಡೋದಿರಬಹುದು, ಇದಕ್ಕೇನು ತೊಂದರೆ ಅನಿಸಿರ್ಲಿಕ್ಕಿಲ್ಲ ನಿಮಗೆ? ತೊಂದರೆ ಸರ್ ಮೊದ್ಲಿಗೆ ಒಂದ್ಸಲ ಫೇಸ್ ಮಾಡ್ಕೊಂಡೆ ಸರ್. ಮೊದ್ಲಿಂಗ್ ಯಾಕೆ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಹೊಸದಾಗ ವೆರೈಟಿ ಮಾಡಿದಾಗ ಸರ್ ಅದಕ್ಕೆ ಸ್ಪ್ರೇ ಯಾವ್ದು ಮಾಡ್ಬೇಕಂತ ಅನ್ನೋದು ಗೊತ್ತಾಯ್ತಿದ್ಲ.

ಕೋಲೆ ಮಣಿಕೆ ದಾರ ತುನದ ಕೋಲೆ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಮಣಿಕೆ ದಾರ ತುನದ ಕೋಲೆ ಕೋಲೆ ಮಣಿಕೆ ದಾರ ತುನದ ಕೋಲೆ ಮನೆ ಮನೆ ತೋರಣ ತರುವ ಹಬ್ಬ ಬಂತು ಬಂತು ಬಂತು ಯುಗಾದಿ ಬಂತು, ಮನೆ ಮನೆ ತೋರಣ ತರುವ ಹಬ್ಬ ಬಂತು. ಸಿರಿ ಸಂತೋಷದ ಯುಗಾದಿ ನೆನಪಿನ ಹಬ್ಬ ಬಂತು, ನಮಗೆ ಸಖತಂತು. ಸಿರಿ ಸಂತೋಷದ ಯುಗಾದಿ ನೆನಪಿನ ಹಬ್ಬ ಬಂತು, ನಮಗೆ ಸಗ್ಗ ತಂತು. ಬಂತು ಬಂತು ಯುಗಾದಿ ಬಂತು, ಮನೆ ಮನೆ ತೋರಣ ತರುವ ಹಬ್ಬ ಬಂತು. ಬಂತು ಬಂತು ಯುಗಾದಿ ಬಂತು, ಮನೆ ಮನೆ ತೋರಣ ತರುವ ಹಬ್ಬ ಬಂತು.